ಯಾಕೆಂದ್ರೆ ಬೆಂಗಳೂರು ಸುತ್ತಮುತ್ತ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ ಸೈಡ್ ಅಲ್ಲಿ ಹೆಚ್ಚಾಗಿ ತರಕಾರಿ ಬೆಳೀತಾ ಇರೋದ್ರಿಂದ ತರಕಾರಿ ಬೆಳೆಗಳ ಇಳುವಳಿ ಕಡಿಮೆ ಆಗ್ತಿರ್ಬೋದು ಅಥವಾ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತಿರ್ಬೋದು. ಇದನ್ನ ಮನಗೊಂಡು ಆ ತರಕಾರಿ ಬೆಳೆಗಳಿಗೆ ಅಂತ ಮೊದಲಿನಿಂದಾಗಿ ಇವರ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅದನ್ನ ಉಪಯೋಗಿಸ್ತಕ್ಕಂತ ರೈತರುಗಳದ್ದು ಅನಿಸಿಕೆ ಏನಿತ್ತು ಅಂದ್ರೆ, ಎಲ್ಲಿ ಯಾವ ರೈತರುಗಳು ಉಪಯೋಗ ಮಾಡಿರ್ತಾರೆ ಅಲ್ಲಿ ಎಲ್ಲಾ ತರಕಾರಿ ಬೆಳೆಗಳೆಲ್ಲ ಚೆನ್ನಾಗಿದೆ ಅಂತ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ರು. ಅದು ಕೂಡ ಜನಪ್ರಿಯತೆಯನ್ನು ಪಡ್ಕೊಳ್ತು ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ. ನಂತರ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವೇನ್ ಮಾಡಿದ್ವಿ, IHR ನಮ್ಮ ಏನು ಭಾರತೀಯ ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟ ಬೆಂಗಳೂರು, ಇವರ ಸಹಯೋಗದಲ್ಲಿ ಈಗ ತೋಟಗಾರಿಕೆ ತರಕಾರಿ ಬೆಳೆಗಳಿಗೆಲ್ಲ ಇದು ಚೆನ್ನಾಗಿ ಉಪಯೋಗ ಆಗಬೇಕಾದ್ರೆ ನಾವೇನಕ್ಕೆ ಇದನ್ನ ನಮ್ಮ ಕೊಡಗು ಜಿಲ್ಲೆಗೆ ಅಥವಾ ನಮ್ಮ ಈ ಒಂದು ಮಲೆನಾಡು ಅಥವಾ ಕರಾವಳಿ ಪ್ರದೇಶಕ್ಕೆ ಇದನ್ನ ನಾವು ಪರಿಚಯ ಮಾಡಬಾರ್ದು ಅನ್ನೋದನ್ನು ಮನಗೊಂಡು ಅದನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಂತ್ರಜ್ಞಾನ ಮರುಪರಿಶೀಲನೆ ಅಂತ ಇರುತ್ತೆ, ಅಂದ್ರೆ ಆನ್ ಫಾರ್ಮ್ ಟೆಸ್ಟಿಂಗ್ ಅಥವಾ ಟೆಕ್ನಾಲಜಿ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅದನ್ನ ಕೊಡಗು ಜಿಲ್ಲೆಯಲ್ಲಿ ಕಾಳುಮೆಣಸಿಗೆ ಮಾಡಿದ್ವಿ. ಕಾಳುಮೆಣಸು ಕೂಡ ಬಳ್ಳಿಗಳು ಸಾಯ್ತಾ ಇರತಕ್ಕಂಥದ್ದನ್ನ ನಾವು ಮಳ್ಗೊಂಡಿದ್ವಿ. ಮತ್ತೆ ಸಸ್ಯ ಆರೋಗ್ಯದ ರಕ್ಷಣೆಯಲ್ಲೂ ಕೂಡ ಬೆಳ್ಳಿಗಳು ಚಿಗುರನ್ನ ತಗೊಳ್ಳೋದಿಲ್ಲ ಅನ್ನೋದು, ಕೊತ್ತು ಉದುರ್ತಾ ಇದೆ ಅನ್ನೋದು, ಇದನ್ನೆಲ್ಲ ಮನಗೊಂಡು ನಾವು ಏನಕ್ಕೆ ಇದನ್ನ ನಮ್ಮ ಕಾಳುಮೆಣಸಿಗೆ ಪ್ರಯತ್ನ ಮಾಡಬಾರದು ಅನ್ನೋದನ್ನ ನಾವು ಒಂದು 2011 2014 ಮೂರು ವರ್ಷ ಅದನ್ನ ನಮ್ಮ ಪ್ರಾಯೋಗಿಕ ತಾಕುಗಳನ್ನೇ ಅದನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಅದನ್ನ ಪ್ರಯೋಗವನ್ನ ಮಾಡಿದ್ವಿ. ಬಟ್ ಅದರದ್ದು ಒಂದು ಫಲಿತಾಂಶ ಹೇಗಿತ್ತಂದ್ರೆ ತುಂಬಾ ಚೆನ್ನಾಗಿ ಬಂತು. ಇದನ್ನ ಮನಗೊಂಡು ನಾವು ಕಾಳುಮೆಣಸಿಗೆ ಅದನ್ನ ನಾವು ಬಳಸಲಿಕ್ಕೆ ನಾವು ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಅದನ್ನ ಎಲ್ಲ ಜಿಲ್ಲೆಯ ನಾವು ಎಲ್ಲ ರೈತರುಗಳಿಗೂ ಕೂಡ ತಿಳಿಸ್ತಾ ಇದ್ದೀವಿ. ಮುಖ್ಯವಾಗಿ ಅರ್ಕ ಸೂಕ್ಷ್ಮಾಣ ಜೀವಿಗಳ ಸಮೂಹ ಅಂದ್ರೆ ಏನು, ಇದರಲ್ಲಿ ಏನಿರುತ್ತೆ, ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಇದು ನಾವೇನು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರಿ ಅಂತ ಹೇಳ್ತೇವೆ, PGPR ಅಂತ. ಇದರಲ್ಲಿ ನಮಗೆ ಮೂರು ಸೂಕ್ಷ್ಮಾಣ ಜೀವಿಗಳು ಇರುತ್ತೆ. ಒಂದು ಅಜಿಟೋಬ್ಯಾಕ್ಟರ್ ಟ್ರಾಪಿಕಾಲಿಸ್ ಅಂತಕ್ಕಂಥದ್ದೊಂದು ಸೂಕ್ಷ್ಮಾಣ ಜೀವಿ ಇರುತ್ತೆ, ಇನ್ನೊಂದು ಬ್ಯಾಸಿಲಸ್ ಆರ್ಯಭಟ್ಟಿ ಅಂತಕ್ಕಂಥದ್ದು ಒಂದು ಸೂಕ್ಷ್ಮಾಣ ಜೀವಿ ಇರುತ್ತೆ, ಮತ್ತೆ ಇನ್ನೊಂದು ಸೂಡಮಾನಸ್ ತೈವಾನೆನ್ಸಿಸ್ ಅಂತಕ್ಕಂಥದ್ದು ಒಂದು ಸೂಕ್ಷ್ಮಾಣ ಜೀವಿ. ಅಂದ್ರೆ ಮೂರು ಸೂಕ್ಷ್ಮಾಣ ಜೀವಿಗಳು ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ನಮ್ಮ ಕಾಳುಮೆಣಸಿಗೆ ಅಥವಾ ನಮ್ಮ ಈ ಒಂದು ಮಲೆನಾಡು ಪ್ರದೇಶ ಅಥವಾ ಕರಾವಳಿ ಪ್ರದೇಶ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಯಾವುದೇ ಪ್ರದೇಶ ಆಗಿರಲಿ, ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಈ ಅಜಿಟೋಬ್ಯಾಕ್ಟರ್ ಟ್ರಾಪಿಕಾಲಿಸ್ ಅಂತಕ್ಕಂಥದ್ದು ಸೂಕ್ಷ್ಮಾಣ ಜೀವಿಗಳು ಹೇಗೆ ಸಹಾಯ ಮಾಡುತ್ತೆ ಅಂದ್ರೆ, ಈಗ ಎಲ್ಲಾ ತೋಟಗಳಿಗೂ ಕೂಡ ನಾವು ಯೂರಿಯಾವನ್ನ ಅಪ್ಲೈ ಮಾಡ್ತೀವಿ. ಯೂರಿಯಾ ಅಪ್ಲೈ ಮಾಡಬೇಕಾದ್ರೆ ಜನರಲ್ಲಿ ರಸಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬೇಕಾದ್ರೆ ಏನ್ ಹೇಳ್ತೀವಿ ಅಂದ್ರೆ, ರಸಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿದ್ರ ಮೇಲೆ ಮಣ್ಣು ಮುಚ್ಚಬೇಕು ಅಂತ ಹೇಳ್ತೀವಿ. ಬಟ್ ಆ ಪದ್ಧತಿಗಳು ಈಗಿಲ್ಲ. ಈಗೇನು ಗೊಬ್ಬರ ಹಾಕಬೇಕಾದ್ರೆ, ಈಗ ನಾವು ಕಾಫಿ ತೋಟಕ್ಕೆ ಬರ್ರೆ ನಾವು ಉದಾಹರಣೆ ಕೊಡೋದಾದ್ರೆ, ಕಾಫಿ ತೋಟಕ್ಕೆ ನಾವು ಗೊಬ್ಬರ ಹೇಗೆ ಕೊಡ್ತೀವಿ ಅಂದ್ರೆ, ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಒಂದೊಂದು ಇಡೀನ ಒಂದೊಂದು ಗಿಡಕ್ಕೆ ಬುಡಕ್ಕಿ ಎರ್ಚ್ಕೊಂಡು ಹೋಗ್ತಿವಿ ಹೊರತು ಮಣ್ಣಲ್ಲಿ ಮುಚ್ಚೋ ಪದ್ಧತಿ ಇಲ್ಲ. ಇದರಿಂದ ಏನಾಗುತ್ತೆ, ಎಸ್ಪೆಷಲಿ ಯೂರಿಯಾ ಅಂತಕ್ಕಂಥದ್ದು ನಾವು ಮಣ್ಣಲ್ಲಿ ಅದಕ್ಕೆ ಮಿಕ್ಸ್ ಮಾಡಿ ಬುಡಕ್ ಹಾಕ್ದ ಹೋದಾಗ ಏನಾಗುತ್ತೆ, ಮಣ್ಣು ಮುಚ್ಚದೆ ಇದ್ರೆ ಚೆನ್ನಾಗಿ ಬಿಸಿಲು ಹೊಡೆದ್ಬಿಟ್ರೆ ಏನಾಗುತ್ತೆ, ಅದು ಕರಗಿ ಆವಿಯಾಗುತ್ತೆ. ಅಂದ್ರೆ ಇವತ್ತು ಎಲ್ಲಾ ರೈತರುಗಳಿಗೂ ಗೊತ್ತು, ವಿಜ್ಞಾನ ಹೇಳತಕ್ಕಂಥದ್ದು ಇದೇನೆ, ಏನಪ್ಪಾ ಅಂದ್ರೆ ವಾತಾವರಣದಲ್ಲೇ ನಮಗೆ 73% ಸಾರಜನಕ ವಾತಾವರಣದಲ್ಲಿದೆ ಅಂತ. ಅಂದ್ರೆ ಈ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕ ಗಿಡಕ್ಕೆ ಸಿಗೋದಿಲ್ಲ, ಡೈರೆಕ್ಟ್ ಆಗಿ ಗಿಡಗಳು ತಗೊಳ್ಳೋದಿಲ್ಲ. ಬಟ್ ಅದೊಂದು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ ಹೀರಿ ಗಿಡಕ್ಕೆ ಕೊಡ್ತಕ್ಕಂಥದ್ದು. ಅಂದ್ರೆ ಅಜಿಟೋಬ್ಯಾಕ್ಟರ್ ಟ್ರಾಪಿಕಾಲಿಸ್ ಅಂತಕ್ಕಂಥದ್ದು ಏನ್ ಮಾಡ್ತದೆ ಅಂದ್ರೆ, ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ ಸ್ಥಿತೀಕರಿಸಿ ಅದನ್ನ ಗಿಡಕ್ಕೆ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಾವು ಕಾಳುಮೆಣಸಲ್ಲಿ ಗಮನಿಸಿದ್ದೇ ಅದು, ಅಜಿಟೋಬ್ಯಾಕ್ಟರ್ ಟ್ರಾಪಿಕಾಲಿಸ್ ಅಂತಕ್ಕಂಥದ್ದು ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕ ಸ್ಥಿತೀಕರಿಸಿ ಗಿಡಕ್ಕೆ ಒದಗಿಸೋದ್ರಿಂದ ಬಳ್ಳಿಗಳು ಎಲೆಗಳು ಹಸಿರಾಗುತ್ತೆ, ಗಾಢವಾದ ಹಸಿರು ಬಣ್ಣಕ್ಕೆ ಬರುತ್ತೆ. ಸೊ ಇದು ಮೊದಲನೇ ಕೆಲಸ. ಇನ್ನು ಎರಡನೇದ ನಾನಾಗ್ಲೇ ಹೇಳದಾಗೆ ಬ್ಯಾಸಿಲಸ್ ಆರ್ಯಭಟ್ಟಿ ಅಂತ ಹೇಳಿದೆ. ಈ ಸೂಕ್ಷ್ಮಾಣು ಜೀವಿ ಹೇಗೆ ಮಾಡುತ್ತೆ ಅಂದ್ರೆ, ಈಗ ನಾವು ತೋಟಕ್ಕೆಲ್ಲ ರಾಕ್ ಫಾಸ್ಫೇಟ್ ಅನ್ನ ಅಪ್ಲೈ ಮಾಡ್ತೀವಿ ಅಥವಾ DAP ಅನ್ನ ಅಪ್ಲೈ ಮಾಡ್ತೀವಿ ಅಂದ್ರೆ, ಹೆಚ್ಚಾಗಿ ಕೊಡಗಿನ ಪ್ರದೇಶದಲ್ಲಿ ರಾಕ್ ಫಾಸ್ಫೇಟ್ ಮತ್ತೆ DAP ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಹುಳಿ ಮಣ್ಣು ಇರುತ್ತೆ. ನಮ್ದು ಎಲ್ಲಾ ತೋಟಗಳು ಯಾವುದೇ ಆಗಿರಲಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರಲಿ, ನಾವೆಲ್ಲ ಅದನ್ನ ನೋಡ್ತಾ ಇರ್ತೀವಿ ಮಣ್ಣು ಪರೀಕ್ಷೆ ಫಲಿತಾಂಶವನ್ನ. ಯಾವುದೇ ತಂದ್ಕೊಡ್ಲಿ, 100 to 99 ಸ್ಯಾಂಪಲ್ ರಿಚ್ ಇನ್ ಫಾಸ್ಫರಸ್ ಅಂತಾನೆ ಬರುತ್ತೆ. ಅಂದ್ರೆ ನಮ್ಮ ಮಣ್ಣಿನಲ್ಲಿ ರಂಜಕದ ಪ್ರಮಾಣ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೇಗೇನೋ ಅದರಲ್ಲಿ ರಂಜಕವನ್ನು ಕೊಡ್ತಾ ಇರ್ತೀವಿ, ರಾಕ್ ಫಾಸ್ಫೇಟ್ ಆಗಿರ್ಬೋದು ಅಥವಾ DAP ಆಗಿರ್ಬೋದು. ಇಲ್ಲಿ ಏನಾಗುತ್ತೆ, ನಮ್ದು ಹುಳಿ ಮಣ್ಣು ಆಗಿರೋದ್ರಿಂದ ನಾವು ಕೊಟ್ಟಿರ್ತಕ್ಕಂಥ ಎಲ್ಲಾ ರಂಜಕವನ್ನು ಕೂಡ ಕಾಫಿ ಗಿಡ ಆಗಿರ್ಲಿ, ಯಾವುದೇ ತೋಟಗಾರಿಕೆ ಬೆಳೆ ಆಗಿರ್ಲಿ, ನಾವು ಬೆಳೀತಕ್ಕಂಥ ಬೆಳೆಗಳು ಅದು ಕಂಪ್ಲೀಟ್ ತಗೊಳ್ಳೋದಿಲ್ಲ ಹುಳಿ ಮಣ್ಣು ಆಗಿರೋದ್ರಿಂದ, ಅದು ಮಣ್ಣಲ್ಲೇ ಸೇರ್ಕೊಬಿಟ್ಟಿರುತ್ತೆ. ಮಣ್ಣಿನಲ್ಲಿ ಇರತಕ್ಕಂಥ ರಂಜಕವನ್ನ ಕರಗಿಸಿ ಕೊಡ್ತಕ್ಕಂಥ ಕೆಲಸವನ್ನ ಇದು ನಮ್ದು ಬ್ಯಾಸಿಲಸ್ ಆರ್ಯಭಟ್ಟಿ ಮಾಡುತ್ತೆ. ಒಂದು ರಂಜಕ ನಮ್ಮ ಬೇರಿಗೆ ಸಿಕ್ಕ ತಕ್ಷಣ ಆಗುತ್ತೆ, ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಬೇರಿನ ಬೆಳವಣಿಗೆ ಚೆನ್ನಾಗಾದ್ರೆ ಬೇಗ ಚಿಗುರು ತಗೊಳ್ಳುತ್ತೆ, ಬೇಗ ಚಿಗುರು ತಗೊಂಡ್ರೆ ಬೇಗ ಕೊತ್ತು ಬರುತ್ತೆ. ಕಾಳುಮೆಣಸಲ್ಲಿ ನಾವು ನಮ್ಮ ಒಂದು ತಂತ್ರಜ್ಞಾನ ಮರುಪರಿಶೀಲನೆಯಲ್ಲಿ ನಾವು ಗಮನಿಸಿದ್ದೆ ಅದೇ, ಅಂದ್ರೆ ಎಲ್ಲಿ ಈ ಒಂದು ಅರ್ಕ ಮೈಕ್ರೋಬಲ್ ಕನ್ಸೋರ್ಷಿಯಂ ಅನ್ನು ಉಪಯೋಗ ಮಾಡಿರ್ತಾರೆ ಅಲ್ಲಿ ಬೇಗ ಕೊತ್ತು ಬಂದಿರತಕ್ಕಂಥದ್ದು, ಬೇಗ ಚಿಗುರು ತಗೊಂಡಿರ್ತಕ್ಕಂಥದ್ದು ಅಂದ್ರೆ May, June, 1st ವೀಕಲ್ಲೆಲ್ಲ ಕೊತ್ತು ಬಂದ್ಬಿಟ್ಟಿರುತ್ತೆ. ಸೊ ಅದನ್ನ ನಾವು ಗಮನಿಸಿರ್ತಕ್ಕಂಥದ್ದು. ಮತ್ತೆ ಇನ್ನು ಮೂರನೇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಸೂಡಮಾನಸ್ ತೈವಾನೆನ್ಸಿಸ್ ಅಂತಕ್ಕಂಥ ಒಂದು ಜೀವಾಣು. ಇದು ಹೇಗೆ ಸಹಾಯ ಮಾಡುತ್ತೆ ಅಂದ್ರೆ, ಎಸ್ಪೆಷಲಿ ಕೊಳೆ ರೋಗ ಅಂತಕ್ಕಂಥದ್ದು, ಕೊಳೆ ರೋಗ ಬೇರೆ ಬೇರೆ ಬೆಳೆಗಳಿಗೆ ಬರುತ್ತೆ, ಶುಂಠಿಗೂ ಬರುತ್ತೆ ಅಥವಾ ಕಾಳುಮೆಣಸಿಗೂ ಬರುತ್ತೆ ಅಥವಾ ಬೇರೆ ಬೇರೆ ಬೆಳೆಗಳಿಗೆಲ್ಲ ಮಣ್ಣಿನಿಂದ ಪ್ರಸಾರ ಆಗ್ತಕ್ಕ ಇದರ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಮೂಹದಲ್ಲಿ ಸೂಡಮಾನ ತೈವಾನ ಸಸ್ ಇರೋದ್ರಿಂದ ಕೊಳೆ ರೋಗ ತರತಕ್ಕಂಥ ಶಿಲೀಂಧ್ರ ಏನಿರುತ್ತೆ ಅದನ್ನ ಬೆಳವಣಿಗೆ ಮಾಡಿ ಬಿಡದೆ ಇದು ಚೆನ್ನಾಗಿ ವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದೇ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಉಪಯೋಗ ಮಾಡೋದ್ರಿಂದ ಮೂರು ಕೆಲಸಗಳಾಗುತ್ತೆ. ಒಂದು ಗಿಡ ಹಸರಾಗ್ತಕ್ಕಂಥದ್ದು, ಇನ್ನೊಂದು ಬೇರಿನ ಬೆಳವಣಿಗೆ ಚಿಗುರು ತಗೊಳ್ಳಿಕ್ಕೆ ಕೊತ್ತು ಉದುರತಕ್ಕಂಥದ್ದನ್ನು ಅವಾಯ್ಡ್ ಮಾಡಲಿಕ್ಕೆ, ಮತ್ತೆ ಮೂರನದ್ದು ಕೊಳೆ ರೋಗವನ್ನು ಹತೋಟಿ ಮಾಡಲಿಕ್ಕೆ. ಈ ಮೂರು ಕೆಲಸಗಳು ನಾವು ಅರ್ಕ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗ ಮಾಡೋದ್ರಿಂದ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಾ ರೈತರಿಗೆ ಕೇಳ್ಕೊಳ್ಳೋದಿಷ್ಟೇ, ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚು ಹೆಚ್ಚು ಮಣ್ಣಿಗೆ ಸೇರಿಸುವ, ಇದರಿಂದ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗೋದು, ಕೆಮಿಕಲ್ಸ್ ಅನ್ನು ಹೆಚ್ಚು ಹೆಚ್ಚು ಉಪಯೋಗ ಮಾಡತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬಹುದು. ಈ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನ ನಾವು ಹೇಗೆ ಉಪಯೋಗ ಮಾಡಬೇಕು ಅಂದ್ರೆ, ತಂತ್ರಜ್ಞಾನ ಪರಿಶೀಲನೆ ಇದನ್ನ 5 ಗ್ರಾಮ್, 10 ಗ್ರಾಮ್, 15, 20 ಎಲ್ಲ ಹಾಕಿ ನಾವು ಪರೀಕ್ಷೆ ಮಾಡಿದ್ವಿ. ಬಟ್ ಅದರಲ್ಲಿ ಚೆನ್ನಾಗಿ ಫಲಿತಾಂಶವನ್ನು ಕೊಟ್ಟಿದ್ದೇನಪ್ಪ ಅಂದ್ರೆ 1 ಲೀಟರ್ ನೀರಿಗೆ 20 ಗ್ರಾಮ್ ಮಿಶ್ರಣ ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶವನ್ನು ಕೊಡತಕ್ಕಂಥದ್ದನ್ನ ನಾವು ನೋಡಿದೀವಿ. ಅಂದ್ರೆ ಒಂದು ಪದ್ಧತಿಯಲ್ಲಿ ಹೇಳ್ತೀವಿ, 200 ಲೀಟರ್ ನೀರಿಗೆ 4 ಕೆಜಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಹಾಕಬೇಕು. ಅದು ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಲ್ಲೇ ಉತ್ಪಾದನೆ ಮಾಡ್ತಿದ್ದೀವಿ. ಅದು 4 ಕೆಜಿ ಪ್ಯಾಕೆಟ್ ಅನ್ನೇ ಮಾಡಿರ್ತೀವಿ. ಒಂದು ಪ್ಯಾಕೆಟ್ ಒಂದು ಡ್ರಮ್ ಗೆ ಹಾಕಿದ್ರೆ ಆಯ್ತು, 200 ಲೀಟರ್ ನೀರಿಗೆ 4 ಕೆಜಿ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ. ಅದ್ರ ಜೊತೆಗೆ 1 ಕೆಜಿ ಬೆಲ್ಲವನ್ನ ಅದಕ್ಕೆ ಮಿಶ್ರಣ ಮಾಡಬೇಕು. ಇದ್ರ ಜೊತೆಗೆ 1 ಲೀಟರ್ ಅಷ್ಟು ಗಂಜಳ, 1 ಕೆಜಿ ಹಸಿ ಸಗಣಿ ಎಲ್ಲವನ್ನ ಸಂಜೆಯಲ್ಲಿ ಮಿಶ್ರಣ ಮಾಡಿಟ್ಟರೆ ಸಾಕು. ಬೆಳಿಗ್ಗೆ ಎದ್ದು ಬಂದು ಅದು ಕ್ಲೀನಿಗೆ ಕಲಸಿಬಿಟ್ಟು, ದೊಡ್ಡ ಬಳ್ಳಿ ಇದ್ರೆ 5 ಲೀಟರ್, ಮೀಡಿಯಂ ಬಳ್ಳಿಗಳಿದ್ರೆ 3 ಲೀಟರ್, ಸ್ವಲ್ಪ ಚಿಕ್ಕ ಬಳ್ಳಿಗಳಿದ್ರೆ 1 ಅಥವಾ 2 ಲೀಟರ್ ಅಷ್ಟು ಬುಡಕ್ಕೆ. ಮಳೆಗಾಲ ಪ್ರಾರಂಭ ಆಗೋದಕ್ಕೆ ಮೊದಲು ಅಂದ್ರೆ ಜೂನ್ ಅಲ್ಲಿ ಒಂದು ಸಾರಿ, ಮಳೆಗಾಲ ಬಿಟ್ಟ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸತಿ, ವರ್ಷಕ್ಕೆ 2 ಸತಿ ಬುಡಕ್ಕೆ ಸುರ್ಕೊಂಡು ಹೋದ್ರೆ ಸಾಕು. ಇಲ್ಲಿ ಕೆಲವರು ಕೇಳ್ತಾರೆ ಈಗ ಬೆಲ್ಲ ಹಾಕ್ಲೇಬೇಕಂತ, ಕೆಲವು ಕಡೆ ನಮಗೆ ಕಾಫಿ ತೋಟಗಳಲ್ಲಿ ಇರುವೆ ಸಮಸ್ಯೆ ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಬೆಲ್ಲ ಉಪಯೋಗ ಮಾಡೋದು ಬೇಡ. ಇರುವೆ ಏನಾದ್ರೂ ಸಮಸ್ಯೆ ಜಾಸ್ತಿ ಇದ್ರೆ ಬೆಲ್ಲದ ಬದಲು ಕಡಲೆ ಹಿಟ್ಟನ್ನು ಬೇಕಾದ್ರೂ ಕೂಡ ಉಪಯೋಗವನ್ನ ಮಾಡ್ಕೊಳ್ಬಹುದು. ಆಗ ಎರಡು ಹಾಕೋದು ಬೇಡ, ತುಂಬಾ ಕಷ್ಟ ಆಗುತ್ತೆ. ಕಾಸ್ಟ್ಲಿನೂ ಕೂಡ ಇವತ್ತಿನ ಬೆಲೆಯಲ್ಲಿ ನೋಡಿದ್ರೆ ನಮ್ಗೆ 50 ರೂಪಾಯಿ ಒಂದು ಕೆಜಿ ಬೆಲ್ಲ, ಜೊತೆಗೆ ಅಗೇನ್ ಕಡಲೆ ಹಿಟ್ಟು ತಗೊಂಡ್ರೆ ಅದಕ್ಕೊಂದು 60 ರೂಪಾಯಿ, ಅಲ್ಲೇ 100 ರೂಪಾಯಿ ಆಗ್ಬಿಡುತ್ತೆ. ಹಾಗಾಗಿ ಎರಡರಲ್ಲಿ ಯಾವ್ದಾದ್ರು ಒಂದು ಬೆಲ್ಲ ಅಥವಾ ಕಡಲೆ ಹಿಟ್ಟು ಯಾವ್ದಾದ್ರು ಒಂದನೇ ಮಿಶ್ರಣ ಮಾಡ್ಕೊಳ್ಳಿ. ಗಂಜಲ ಸಗಣಿ ದಟ್ ಇಸ್ ಆಪ್ಷನಲ್, ಬೇಕು ಅಂತ ಇಲ್ಲ, ಇದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ರೈತರುಗಳ ಮಟ್ಟದಲ್ಲಿ ಅದನ್ನ ಮಿಶ್ರಣ ಮಾಡಿಕೊಂಡು ಬುಡಕ್ಕೆ ನೇರವಾಗಿ ಸುರಿತಕ್ಕಂಥದ್ದನ್ನು ಕೂಡ ಮಾಡಬಹುದು. ಈಗ ಕೆಲವರು ಬುಡಕ್ಕೆ ಸುರಿಯಕ್ಕಾಗೋದಿಲ್ಲ, ಕಾಂಪೋಸ್ಟ್ ಜೊತೆ ಅದನ್ನ ಅಂದ್ರೆ ಕೊಟ್ಟೆ ಗೊಬ್ಬರ ತಿಪ್ಪೆ ಗೊಬ್ಬರ ಜೊತೆನೆ ಕೂಡ ಮಿಶ್ರಣ ಮಾಡ್ಕೊಂಡು ಹಾಕಬಹುದು ಅಂತ ಕೇಳ್ತಾರೆ. ಖಂಡಿತವಾಗೂ ಮಾಡಬಹುದು. ಈಗ 100 ಕೆಜಿ ಕೊಟ್ಟೆ ಗೊಬ್ಬರ ಇದ್ರೆ ಅದಕ್ಕೆ 2 ಕೆಜಿ ಅಷ್ಟು ಅರ್ಕ ಸೂಕ್ಷ್ಮಾಣು ಜೀವಿಗಳನ್ನ ಮಿಶ್ರಣ ಮಾಡ್ಕೊಂಡು 1 ವಾರ ಇಟ್ಕೊಂಡು ಮತ್ತೆ ಅದನ್ನ ನಾವು ಕಾಂಪೋಸ್ಟ್ ಅನ್ನ ಗಿಡಕ್ಕೆ ಹೇಗೆ ಹಾಕ್ತೀವಿ ಅದರ ರೀತಿ ಕೂಡ ಉಪಯೋಗವನ್ನು ಕೂಡ ಮಾಡ್ಕೊಳ್ಬಹುದು. ಕೆಲವರು ನೀಮ್ ಕೇಕ್ ಹಾಕ್ಬೋದು ಅಂತ ಕೇಳ್ತಾರೆ, ನೀಮ್ ಕೇಕ್ಗೂ ಕೂಡ ಹಾಕಬಹುದು. ಅಥವಾ ಕಾಂಪೋಸ್ಟ್ ನೀಮ್ ಕೇಕ್ ಎರಡು ಮಿಕ್ಸ್ ಮಾಡ್ಕೊಂಡು ಅರ್ಕ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಅದಕ್ಕೆ ಮಿಶ್ರಣ ಮಾಡ್ಕೊಂಡು ಬೇಕಾದ್ರೆ ಉಪಯೋಗವನ್ನು ಮಾಡಬಹುದು. ಯಾವುದೇ ರೀತಿಯಾಗಲಿ ನೀರಿಗೆ ಡೈರೆಕ್ಟ್ ಆಗಿ ಮಿಶ್ರಣ ಮಾಡ್ಕೊಂಡಾದ್ರೂ ಆಗ್ಲಿ ಅಥವಾ ಕಾಂಪೋಸ್ಟ್ ಎನ್ರಿಚ್ಮೆಂಟ್ ಮಾಡ್ಕೊಂಡಾಗ್ಲಿ ಅದರ ಮಿಶ್ರಣ ಮಾಡ್ಕೊಂಡು ಬುಡಕ್ಕೆ ಹಾಕುವ, ಹೆಚ್ಚು ಹೆಚ್ಚು ಸೂಕ್ಷ್ಮಾಣು ಜೀವಿಗಳನ್ನ ಮಣ್ಣಿಗೆ ಸೇರಿಸುವ ಅಂತ ನಾನು ಕೇಳ್ಕೊಳ್ತೀನಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದರ ಉತ್ಪಾದನೆ ವಿತರಣೆ ಮತ್ತೆ ಈ ಬಗ್ಗೆ ಆಗುತ್ತಿರುವ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಇದ್ರ ಬಗ್ಗೆ ಉಲ್ಲೇಖ ಮಾಡಬಹುದು. ಈ ಅರ್ಕ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಫಲಿತಾಂಶವನ್ನು ಕೊಡ್ತಾ ಇದೆ ಅನ್ನೋದನ್ನ ಮನಗೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಕ್ಕೆ ಉತ್ಪಾದನೆಯನ್ನ ಮಾಡಬಾರದು, ಇದನ್ನ ಮಾಡಿ ರೈತರಿಗೆ ಏನಕ್ಕೆ ನಾವು ಇಲ್ಲೇ ಒದಗಿಸಿಕೊಡಬಾರದು ಅನ್ನೋದನ್ನ ಮನಗೊಂಡು ನಾವ್ ಏನ್ ಮಾಡಿದ್ವಿ, ಈ ನಬಾರ್ಡ್ ಬ್ಯಾಂಕ್ಗೆ ಪ್ರಾಜೆಕ್ಟ್ ಪ್ರಪೋಸಲ್ ಆಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಕೊಟ್ವಿ. ನಬಾರ್ಡ್ ಅನ್ನೋರು ಮುಂದೆ ಬಂದು ಇನ್ ಚೆನ್ನಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ರೈತರಿಗೆ ಸಿಗುತ್ತೆ, ಅದನ್ನ ಮೊದಲು ನಾವು ಮಾಡ್ತೀವಿ ಅನ್ನೋದನ್ನು ಮನಗೊಂಡು ನಬಾರ್ಡ್ ಬ್ಯಾಂಕ್ ವತಿಯಿಂದ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನ ಉತ್ಪಾದನೆ ಮಾಡತಕ್ಕಂಥ ಘಟಕವನ್ನ ಅವರೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾರಂಭ ಮಾಡಿಸಿ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಮಾಡ್ತಾ ಇದ್ದೀವಿ. ಅಂದ್ರೆ ವಾರಕ್ಕೆ ಅದು 1,000 ಕೆಜಿ ಅಷ್ಟನ್ನು ಒಂದತಿ ವಾರಕ್ಕೆ ನಾವು ಅದನ್ನು ಉತ್ಪಾದನೆ ಮಾಡಿ ರಿಯಾಯಿತಿ ದರದಲ್ಲಿ ಅಂದ್ರೆ 1 ಕೆಜಿಗೆ 100 ರೂಪಾಯಿ ರೀತಿಯಲ್ಲಿ ಅದನ್ನ ಮಾರಾಟವನ್ನ ಮಾಡ್ತಾ ಇದ್ವಿ. ನಮ್ಮ ಯಾವುದೇ ರೈತರುಗಳಾಗ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದು ಅದನ್ನ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ತಗೊಂಡು ಹೋಗಿ ತಮ್ಮ ತೋಟಗಳಿಗೆ ಉಪಯೋಗ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಲ್ಲಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಇರ್ತೀರಿ, ಈ ಬಗ್ಗೆ ಕೊಡಗಿನಲ್ಲಿ ಆಗಿರುವ ಪ್ರಯೋಗಗಳ ಬಗ್ಗೆ ಉಲ್ಲೇಖ ಮಾಡಬಹುದಾ? ರೈತರು ಹೇಗೆ ಬಳಕೆ ಮಾಡ್ಕೊಳ್ತಿದ್ದಾರೆ, ಹೇಗೆ ಪರಿಣಾಮಗಳು ಕಂಡಿದ್ದಾವೆ ಅಂತ ಅನ್ಕೊಂಡು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೇಗೆ ಅಂದ್ರೆ ಸರ್, ಪ್ರತಿ ವರ್ಷನೂ ಕೂಡ ಅಷ್ಟೇ ತಂತ್ರಜ್ಞಾನ ಪರಿಶೀಲನೆಗಳು ಅಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ಲೊಕೇಶನ್ ಸ್ಪೆಸಿಫಿಕ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು ಎಕ್ಸಾಂಪಲ್ ಹೇಳೋದು, ತಂತ್ರಜ್ಞಾನ ಪರಿಶೀಲನೆ ಅಂದ್ರೆ ಹೇಗೆ ಅಂದ್ರೆ, ಈಗ ಯಾವ್ದೋ ಒಂದು ಎಕ್ಸಾಂಪಲ್ ನಿಮ್ಗೆ, ಈ ಕೊಳೆ ರೋಗಕ್ಕೆ ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಸಂಶೋಧನೆಯನ್ನು ಮಾಡ್ತಾವೆ, ಕಾಳುಮೆಣಸಿಗೆ ಸಾಂಬಾರು ಬೆಳೆಗಳ ಸಂಶೋಧನೆ ಕೂಡ ಕಾಳುಮೆಣಸು ಬಗ್ಗೆ ಸಂಶೋಧನೆ ಮಾಡುತ್ತೆ, ಅಥವಾ ಬೇರೆ ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಬೇರೆ ಬೇರೆ ಸಂಶೋಧನೆಯನ್ನ ಕಾಳುಮೆಣಸು ಬಗ್ಗೆ ಮಾಡ್ತಾ ಇರ್ತವೆ. ಬಟ್ ಬೇರೆ ಬೇರೆ ರೆಕಮೆಂಡೇಶನ್ಸ್ ಬೇರೆ ಬೇರೆನೆ ಇರುತ್ತೆ. ಅಂತ ಸಂದರ್ಭದಲ್ಲಿ ರೈತರುಗಳಿಗೆ ಗೊಂದಲ. ಸೊ ಈಗ ISR ಒಂದು ಟೆಕ್ನಾಲಜಿ ಹೇಳುತ್ತೆ, ಕೃಷಿ ವಿಶ್ವವಿದ್ಯಾನಿಲಯ ಒಂದು ತಂತ್ರಜ್ಞಾನವನ್ನು ಹೇಳುತ್ತೆ, ಯಾವ್ದನ್ನ ನಾವು ಅದನ್ನ ಅಳವಡಿಸಿಕೊಳ್ಬೇಕು ಅನ್ನೋದು ರೈತರ ಮಟ್ಟದಲ್ಲಿ ಕನ್ಫ್ಯೂಸ್ ಆದಾಗ ಏನ್ ಮಾಡುತ್ತೆ, ಅಂತ ತಂತ್ರಜ್ಞಾನಗಳ ಕೃಷಿ ವಿಜ್ಞಾನ ಕೇಂದ್ರಗಳು ಭಾರತದಾದ್ಯಂತ ಇರತಕ್ಕಂಥದ್ದಾಗಿರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಅಷ್ಟೇ, ಐಡೆಂಟಿಫಿಕೇಶನ್ ಆಫ್ ಲೊಕೇಶನ್ಸ್ ಟೆಕ್ನಾಲಜಿ ಅಂದ್ರೆ ಚೆನ್ನಾಗಿ ಬರ್ತಕ್ಕಂಥ ತಂತ್ರಜ್ಞಾನಗಳು ಏನಿದೆ ಅಂತ ತಂತ್ರಜ್ಞಾನವನ್ನು ಜಿಲ್ಲೆಗೆ ಶಿಫಾರಸು ಮಾಡ್ತೀವಿ. ಹಾಗಾಗಿ ಇದು ತಂತ್ರಜ್ಞಾನ ಮರುಪರಿಶೀಲನೆ ಅಂತಕ್ಕಂಥದ್ದನ್ನು ನಾವು ಮಾಡೋದು. ಹೀಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ 1976 ಪ್ರಾರಂಭ ಆದರೂ ಕೂಡ ಹಲವಾರು ತಂತ್ರಜ್ಞಾನಗಳ ಪರಿಶೀಲನೆ ಮಾಡ್ತಾ ಇದೆ, ಮತ್ತೆ ಮುಂಚೂಣಿ ಪ್ರಾತ್ಯಕ್ಷಿಕಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ ಸರ್. ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ನಾವು ಕೆಲವೊಂದು ತಳಿಗಳನ್ನ ನಾವು ನಮ್ಮ ಲೊಕೇಶನ್ ಸ್ಪೆಸಿಫಿಕ್ ಟೆಕ್ನಾಲಜಿಗಳಲ್ಲಿ ಐಡೆಂಟಿಫಿಕೇಶನ್ ಮಾಡ್ತಿದ್ದೀವಿ. ಅದು ತುಂಗ ಭತ್ತ ಆಗಿರ್ಬೋದು ಅಥವಾ ಕಾಳ್ಮೆಣಸ್ ಆಗಿರ್ಬೋದು ಕಾಫಿ ಆಗಿರ್ಬೋದು ಇಂಥದ್ರಲ್ಲೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ. ಫಾರ್ ಎಕ್ಸಾಂಪಲ್ ಇವನ್ ಹಂದಿ ಕೂಡ ಅಷ್ಟೇ, ಲೊಕೇಶನ್ ಸ್ಪೆಸಿಫಿಕ್ ಟೆಕ್ನಾಲಜಿಯಲ್ಲಿ ನಮ್ಮ ಕೊಡುಗೆಗೆ ಯಾವ್ದು ಹಂದಿ ಸೂಕ್ತ ಆಗ್ತದೆ ಅಂತಂದ್ರೆ ನಾವು ಅದನ್ನ ತಂತ್ರಜ್ಞಾನ ಮರುಪರಿಶೀಲನೆ ಮಾಡಿ ಇವತ್ತು ಡ್ಯೂರ್ಯಾಕ್ ಅಂತಕ್ಕಂಥದ್ದು ಪಾಪ್ಯುಲರ್ ಆಗಿರೋದು ಬಿಕಾಸ್ ಆಫ್ ಕೃಷಿ ವಿಜ್ಞಾನ ಕೇಂದ್ರದಿಂದ. ಅದನ್ನ ಇಲ್ಲಿ ತಂದು ಟೆಸ್ಟ್ ಅನ್ನ ಮಾಡಿ ಇವತ್ತು ಡ್ಯೂರ್ಯಾಕ್ ಅಂತದ್ದು ಹಂದಿ ಮರಿ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. ಮತ್ತೆ ಕೆಲವೊಂದು ತಂತ್ರಜ್ಞಾನಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಾಳುಮೆಣಸಿಗೆ ಬರ್ತಕ್ಕಂಥ ಕೊಳೆ ರೋಗ ಹೇಗೆ ಹತೋಟಿ ಮಾಡಬೇಕು ಅಥವಾ ಭತ್ತಕ್ಕೆ ಬರ್ತಕ್ಕಂಥ ಬೆಂಕಿ ರೋಗ ಹತೋಟಿಯನ್ನ ಹೇಗೆ ಮಾಡಬೇಕು, ಕುಶಾಲನಗರ ಅಥವಾ ಶನಿವಾರ ಸಂತೆ ಆ ಕಡೆ ಸೈಡ್ ಹೋದ್ರೆ ಸ್ವಲ್ಪ ನಮಗೆ ಹಸಿರು ಮೆಣಸಿನಕಾಯಿ ಜಾಸ್ತಿ ಬೆಳೀತಾರೆ, ಅವ್ರಿಗೆ ಆದಂತ ಕೆಲವೊಂದು ಸ್ಪೆಸಿಫಿಕ್ ಆಗಿ ತಳಿಬೇಕು, ನಮ್ಗೆ ಹಸಿರಾಗಿ ಇರಬೇಕು ಅದು ಖಾರವಾಗಿರ್ಬೇಕು, ಈ ತರ ತಳಿಗಳು ನಮ್ಗೆ ಇಲ್ಲಿ ಸೂಕ್ತ ಆಗತಕ್ಕಂಥದ್ದನ್ನ ನಮ್ಮ ಐಡೆಂಟಿಫೈ ಮಾಡಿ ತಂದ್ಕೊಡಿ ಅಂತ. ಅಂತದನ್ನೆಲ್ಲ ನಾವು ಕಾಳುಮೆಣಸಿನ ಆಗಿರ್ಬೋದಾಗಿದ್ದು ಹಸಿರು ಮೆಣಸಿನಕಾಯಿದಾಗಿರ್ಬೋದು ಅಥವಾ ಕಾಫಿ ಉದುರ್ತಾ ಇರುತ್ತೆ ಈಗ ಪ್ರಿಮೆಚರ್ ಫ್ರೂಟ್ ಡ್ರಾಪ್, ಈಗ ಕಾಫಿ ಉದುರೋಗ್ತಾ ಇರತಕ್ಕಂಥದ್ಕೆ ಅದನ್ನ ಹತೋಟಿ ಮಾಡ್ಲಿಕ್ಕೆ ಹೇಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಂಥದ್ದೆಲ್ಲ ಹಲವಾರು ಮುಂಚೂಣಿ ಪ್ರಾತ್ಯಕ್ಷಿಕಗಳಾಗಿರ್ಬೋದು ಅಥವಾ ತಂತ್ರಜ್ಞಾನ ಮರುಪರಿಶೀಲನೆ ಆಗಿರ್ಬೋದು. ಪ್ರತಿ ವರ್ಷನೂ ಕೂಡ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ವಿಜ್ಞಾನಿಗಳ ತಂಡ ಕ್ಷೇತ್ರದಲ್ಲಿದೆ, ರೈತರ ತಾಕಗಳನ್ನೇ ಆಯ್ಕೆ ಮಾಡ್ಕೊಂಡು ಅಲ್ಲೇ ಈ ಒಂದು ಸಂಶೋಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಸಂಶೋಧನೆ ಆಗಿರ್ಬೋದು ಅಥವಾ ಸಂಶೋಧನೆಯಿಂದ ಬಂದಿರತಕ್ಕಂಥ ಫಲಿತಾಂಶವನ್ನು ಹೆಚ್ಚಿನ ಮಟ್ಟದಲ್ಲಿ ತಿಳಿಸಲಿಕ್ಕೆ ಮುಂಚೂಣಿ ಪ್ರಾತ್ಯಕ್ಷಿಕಗಳು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಡ್ತಾ ಇದ್ದೀವಿ. ಅರ್ಕ ಕನ್ಸೋರ್ಷಿಯಂ ಈ ಸೂಕ್ಷ್ಮ ಜೀವಿಗಳ ಸಮೂಹದ ಪದಾರ್ಥವನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ರೈತರು ಪಡ್ಕೊಳ್ಬಹುದು, ಹಾಗೆ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಲಭಿಸುತ್ತೆ. ಈ ಪುತ್ತರಿ ರೈತ ಉತ್ಪಾದಕ ಸಂಸ್ಥೆಯಲ್ಲೂ ಸಿಗುತ್ತಾ ಅಥವಾ ಇನ್ನು ಬೇರೆ ಕಡೆಗೆ ಸಿಗೋ ತರ ವ್ಯವಸ್ಥೆ ಮಾಡಿದ್ರ ಹೇಗೆ ಖಾಸಗಿ ಅಂಗಡಿಗಳಲ್ಲೂ ಸೂಕ್ಷ್ಮ ಜೀವಿಗಳು ಅಥವಾ ಲಘು ಪೋಷಕಾಂಶಗಳನ್ನ ಮಾರಾಟ ಮಾಡುವ ಖಾಸಗಿ ಮಾರಾಟಗಾರರಲ್ಲೂ ಇವು ಲಭಿಸ್ತವೆ ಹೇಗೆ? ಇಲ್ಲ ಸರ್, ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಂತಕ್ಕಂಥದ್ದು ಆಗ್ಲೇ ಹೇಳಿದಾಗ ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿರತಕ್ಕಂಥ ಟೆಕ್ನಾಲಜಿ. ಹಾಗಾಗಿ ಇದನ್ನ ಯಾರು ಬೇಕಾದರೂ ಲೈಸೆನ್ಸ್ ಆಗಿ ತಗೊಳ್ಬಹುದು. ಬಟ್ ಈಗ ಅಟ್ ಪ್ರೆಸೆಂಟ್ ನಮ್ಮ ಕೊಡಗಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮಾತ್ರ ಇದನ್ನ ಉತ್ಪಾದನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾವುದೇ ಸಂಘ ಸಂಸ್ಥೆಗಳಿಗಾಗಿರಲಿ ಅಥವಾ ಎಲ್ಲೂ ಕೂಡ ಯಾವ್ದು ಫರ್ಟಿಲೈಸರ್ ಶಾಪ್ಗಳಿಗಾಗ್ಲಿ ಇದು ಸಿಗೋದಿಲ್ಲ. ಯಾವುದೇ ರೈತರು ಬಂದರೂ ಕೂಡ ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ, ಯಾಕಂದ್ರೆ ನಾವು ಆಗ್ಲೇ ಹೇಳಿದಾಗ 1 ವಾರಕ್ಕೆ 1,000 ಕೆಜಿ ಅಷ್ಟು ಉತ್ಪಾದನೆಯನ್ನು ಮಾಡ್ತೀವಿ. ಹಾಗಾಗಿ ಯಾವುದೇ ರೈತರು ಬಂದರೂ ಕೂಡ ತಗೊಂಡು ಹೋಗ್ಬೋದು. ಇದು ನಮ್ಮ ಕೊಡಗಿನ ಮಟ್ಟಕ್ಕೆ ಹೇಳೋದಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವೊಂದು ಎಂಟರ್ಪ್ರಿನರ್ಸ್ ಇಂಡಿವಿಜುವಲ್ ಅವರೆಲ್ಲ ಹೋಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅದರ ತಂತ್ರಜ್ಞಾನವನ್ನು ತಗೊಂಡು ಅವರು ಆಸ್ ಎಂಟರ್ಪ್ರಿನರ್ ಆಗಿ ಮಾಡ್ಕೊಂಡಿದ್ದಾರೆ. ಈಗ ಚಿಕ್ಕಮಗಳೂರಲ್ಲಿ ಬ್ಲೂಮ್ ಬಯೋಟೆಕ್ ಅಂತ ಮಾಡ್ತಾ ಇದ್ದಾರೆ, ಹಾಗೆ ಈಗ ಮೈಸೂರಿನಲ್ಲಿ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅರ್ಕ ಸೂಕ್ಷ್ಮ ಜೀವಿಗಳ ಸಮೂಹ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಹೆಸರುಘಟ್ಟ ಮೇನ್ ಸ್ಟೇಷನ್ ಆದಂತ IHR ಬೆಂಗಳೂರಲ್ಲಿ ಸಿಗುತ್ತೆ ಇದು. ಹಾಗಾಗಿ ಕೆಲವೊಂದು ಎಂಟರ್ಪ್ರಿನರ್ಗಳು ತುಂಬಾ ಜನ ಈ ಒಂದು ತಂತ್ರಜ್ಞಾನವನ್ನ ತಗೊಂಡು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ತುಮಕೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಅಂತ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತಗೊಂಡು ಎಲ್ಲಾ ರೈತರುಗಳು ಉಪಯೋಗ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಡಾಕ್ಟರ್ KV ವೀರೇಂದ್ರ ಕುಮಾರ್ ಅವರೇ, ಮತ್ತೊಮ್ಮೆ ನಮ್ಮ ರೈತರಿಗೆ ನೆನಪು ಮಾಡಿ, ಈ ಒಂದು ಅರ್ಕ ಕನ್ಸೋರ್ಷಿಯಂ ಅಥವಾ ಅರ್ಕ ಸೂಕ್ಷ್ಮ ಜೀವಿಗಳ ಸಮೂಹ ಇರುವ ಈ ಪದಾರ್ಥವನ್ನ ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಬಹುದು? ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಅಂತಕ್ಕಂಥದ್ದು ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಉಪಯೋಗವನ್ನ ಮಾಡಬಹುದು. ಭತ್ತಕ್ಕೆ ನಾವು ಕೂಡ ಈ ವರ್ಷ ಅದನ್ನ ಸಂಶೋಧನೆಯನ್ನು ಮಾಡ್ತಿದ್ದೀವಿ. ಬಟ್ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ, ಅಡಿಕೆಗೂ ಕೂಡ ಉಪಯೋಗ ಮಾಡ್ತಿದ್ದಾರೆ, ಶುಂಠಿಗೆ ಉಪಯೋಗವನ್ನ ಮಾಡ್ತಿದ್ದಾರೆ, ತರಕಾರಿ ಬೆಳೆಗಳಿಗೆ ಮಾಡ್ತಿದ್ದಾರೆ, ಹೂವಿನ ಬೆಳೆಗಳಿಗೆ ಮಾಡ್ತಾ ಇದ್ದಾರೆ, ಮತ್ತೆ ಕಾಳುಮೆಣಸಿಗೆ ಮಾಡ್ತಿದ್ದಾರೆ, ಕೆಲವೊಬ್ಬ ರೈತರುಗಳು ಕಾಫಿಗೂ ಕೂಡ ಉಪಯೋಗವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಕಾಫಿ ಬೋರ್ಡ್ ಅವರೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹನ ತಗೊಂಡೋಗಿ ಕಾಫಿ ನರ್ಸರಿಗಾಗಿರ್ಬೋದು, ಕಾಫಿ ತೋಟಕ್ಕೆ ಬೇಕಾದರೂ ಕೂಡ ಎಲ್ಲಾ ತಂತ್ರಜ್ಞಾನಗಳನ್ನ ಉಪಯೋಗ ಮಾಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಅದನ್ನ ಉಪಯೋಗ ಮಾಡಬಹುದು. 2 ವರ್ಷ ನಾವು ಭತ್ತಕ್ಕೆ ಅದನ್ನ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದು ಫಲಿತಾಂಶ ಬಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ನಾವು ಎಲ್ಲರನ್ನ ಕರೆಸಿ ಅದನ್ನ ತಿಳಿಸ್ತೀವಿ. ಬಟ್ ಈಗ ಎಲ್ಲಾ ತೋಟಗಾರಿಕಾ ಬೆಳೆ ಆಗಿರ್ಬೋದು, ನಾ ಆಗ್ಲೇ ಹೇಳಿದಾಗೆ ಕಾಫಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಉಪಯೋಗವನ್ನು ಮಾಡಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲಿಕ್ಕೆ ನೆರವಾಗುತ್ತಾ, ಮಣ್ಣಿನ ಸಾವಯವ ಅಂಶಗಳನ್ನ ಕರಗಿಸಲಿಕ್ಕೆ ಉಪಯೋಗ ಮಾಡಿಕೊಡುತ್ತಾ, ರೋಗಾಣುಗಳನ್ನ ಹತೋಟಿ ಮಾಡ್ಲಿಕ್ಕೂ ನೆರವಾಗುತ್ತಾ, ಅಥವಾ ಈ ಮೂರು ಕೆಲಸಗಳನ್ನ ಮಾಡಿಕೊಡುತ್ತಾ, ಹೇಗಂತೀರಿ? ಇದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸರ್, ಯಾಕಂದ್ರೆ ಮೂರು ಸೂಕ್ಷ್ಮಾಣು ಜೀವಿಗಳಾಗಿರೋದ್ರಿಂದ ಅದ್ರ ಕೆಲಸ ಅದನ್ನೇ ಮಾಡುತ್ತೆ. ಹೆಚ್ಚೆಚ್ಚು ನಾವು ಈ ಸೂಕ್ಷ್ಮಾಣು ಜೀವಿಗಳು ಉಪಯೋಗ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗುತ್ತೆ. ಎರಡನೇದಾಗಿ ಮಣ್ಣಿನ ರಚನೆಯನ್ನು ಕೂಡ ತುಂಬಾ ಚೆನ್ನಾಗುತ್ತೆ. ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಆ ನಿಟ್ಟಿನಲ್ಲಿ ರೋಗಗಳ ಹತೋಟಿನೂ ಕೂಡ ಆಗುತ್ತೆ. ಮತ್ತೆ ನಾಗ್ಲೇ ಹೇಳಿದಾಗೆ ಎಷ್ಟೋ ಪೋಷಕಾಂಶಗಳು ಮಣ್ಣಿನಲ್ಲೇ ಇರುತ್ತೆ, ಬಟ್ ಅದು ಲಭ್ಯತೆ ಇರೋದಿಲ್ಲ ಗಿಡಗಳಿಗೆ. ಆ ನಿಟ್ಟಿನಲ್ಲಿ ಮಣ್ಣಿನಲ್ಲಿರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಭೂಮಿಲೆ ಸೇರ್ಕೊಂಡಿರತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಗಿಡಕ್ಕೆ ಒದಗಿಸತಕ್ಕಂಥ ಕೆಲಸ ಹೀಗೆ ಹಾಕ್ಬೇಕು ಅನ್ನೋ ತರ ಏನಾದ್ರೂ ನಿಗದಿ ಮಾಡ್ಕೊಳ್ತೀರಾ? ಈಗ ಕೆಲವೊಂದ್ಸರಿ ಏನಾಗುತ್ತೆ, ಕಾಳುಮೆಣಸು ಬಳ್ಳಿಗಳು ಅಲ್ಲೆಲ್ಲೇ ಹಾಕೊಂಡಿರ್ತಾರೆ, ಅದ್ರ ಜೊತೆಗೆ ಕಾಫಿನಿರುತ್ತೆ, ಏಲಕ್ಕಿನಿರುತ್ತೆ, ಅಡಿಕೆನೂ ಹಾಕೊಳ್ತಾರೆ, ಇನ್ನು ಬೇರೆ ಬೇರೆ ಮರಗಳಿರ್ತವೆ, ಆ ಮರಗಳ ಬುಡಕ್ಕೆ ಹಾಕ್ಬೋದಾ ಅಥವಾ ಮಧ್ಯದಲ್ಲಿ ಹಾಕೊಳ್ಬಹುದಾ? ಹಾಗೆ ತರಕಾರಿಗಳಿಗೆ ಸಾವಿರಾರು ಸಸಿಗಳಿರ್ತವೆ, ಅಲ್ಲಿ ಹೇಗೆ ಕೊಡ್ಬೋದು? ಮತ್ತೆ ಇತ್ತೀಚೆಗೆ ನೀರಿನಲ್ಲಿ ಕೊಡುವ ಅಥವಾ ಜೀವಾಮೃತ ಅಥವಾ ದ್ರವ ರೂಪದ ಸಾವಯವ ಪದಾರ್ಥಗಳನ್ನ ಕೊಡುವಾಗ ವೆಂಚರ್ ಮೂಲಕ ಪೂರೈಕೆ ಮಾಡಲಾಗ್ತದೆ, ಈ ಬಗ್ಗೆ ಈ ಒಂದು ಅರ್ಕ ಕನ್ಸೋರ್ಷಿಯಂ ಬಳಕೆ ವಿಚಾರ ಏನಂತೀರಿ? ಅರ್ಕ ಸೂಕ್ಷ್ಮ ಜೀವಿಗಳ ಸಮೂಹನ ಸರ್, ಜನರಲ್ಲಿ ಒಂದು ಎಕರೆಗೆ ಒಂದು 8 ಕೆಜಿ ಉಪಯೋಗವನ್ನ ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಡ್ರಮ್ಗೆ 4 ಕೆಜಿ ಮಿಶ್ರಣ ಮಾಡ್ಕೊಂಡ್ರೆ 200 ಲೀಟರ್ ನೀರು ಸಿಗುತ್ತೆ. 5 ಲೀಟರ್ ಹಾಕಿದ್ರು 50 ಗಿಡಕ್ಕೆ ಹಾಕ್ಬೋದು ಬಳ್ಳಿಗಳಿಗೆ. ನಾವು 3-4 ಲೀಟರ್ ಈ ತರ ಅವರೇಜ್ ಮಾಡ್ಕೊಂಡ್ರೆ ಒಂದು 60-70 ಬಳ್ಳಿಗೆ ಒಂದು 4 ಕೆಜಿಯನ್ನು ಹಾಕೊಂಡು ಹೋಗ್ಬೋದು. ಹಾಗಾಗಿ ಒಂದು ಎಕರೆಗೆ ಅಟ್ಲೀಸ್ಟ್ ಒಂದು 8 ಕೆಜಿ ಕಾಳುಮೆಣಸು ಬಳ್ಳಿಗಳಿಗೆ ಆದ್ರೆ ಬೇಕಾಗುತ್ತೆ. ಬಟ್ ಅದೇ ನಾವು ಶುಂಠಿಗೆ ಉಪಯೋಗ ಮಾಡಿದ್ರೆ ಒಂದು 20 ಕೆಜಿ ಬೇಕಾಗುತ್ತೆ ಒಂದು ಎಕರೆಗೆ. ಅದೇ ಅಡಿಕೆಗೆ ಉಪಯೋಗ ಮಾಡೋದಾದ್ರೂ ಅಷ್ಟೇ ಒಂದು 8 ಕೆಜಿ ಅಷ್ಟು ಬೇಕಾಗುತ್ತೆ. ಮತ್ತೆ ಇನ್ನು ಕಾಫಿಗೆ ನಾವು ನೋಡಿರ್ತಕ್ಕಂಥದ್ದಾದ್ರೆ ಒಂದು 12-16 ಕೆಜಿ ಬೇಕಾಗುತ್ತೆ ಕಾಫಿಗೆ ಉಪಯೋಗ ಮಾಡಲಿಕ್ಕೆ. ಅಂದ್ರೆ ಗಿಡಗಳ ಸಂಖ್ಯೆ ಮೇಲೆ ಅದು ಅವಲಂಬನೆ ಆಗಿರುತ್ತೆ. ಹಾಗಾಗಿ ಏನು ಇದು ಕಡಿಮೆ ಉಪಯೋಗ ಮಾಡಿದ್ರು ಹೆಚ್ಚಿಗೆ ಉಪಯೋಗ ಮಾಡಿದ್ರು ತೊಂದರೆ ಅಂತ ಏನಿಲ್ಲ. ಹಾಗಾಗಿ ಎಷ್ಟು ಹೆಚ್ಚು ಕೊಡ್ತಾರೋ ಅಷ್ಟು ಕೂಡ ಉಪಯೋಗ ಆಗುತ್ತೆ. ಆ ನಿಟ್ಟಿನಲ್ಲಿ ಕಡಿಮೆ ಮಾಡಿಬಿಟ್ಟಿದೀವಿ, ಜಾಸ್ತಿ ಆಗ್ಬಿಡ್ತು ಅಂತ ಏನು ಭಯ ಪಡುವ ಅವಶ್ಯಕತೆ ಇಲ್ಲ. ಎಷ್ಟು ಹೆಚ್ಚು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಉಪಯೋಗವನ್ನ ಮಾಡಿ, ಇದು ಮೊದಲನೇದಾಗಿ. ಮತ್ತೆ ಯಾವ ರೀತಿ ಅದನ್ನ ನಾವು ಲಿಕ್ವಿಡ್ ಮುಖಾಂತರ ಏನು ಫರ್ಟಿಗೇಷನ್ ಅಂತ ಹೇಳ್ತೀವಿ ನಾವು, ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಟ್ಕೊಂಡು ಹೋಗ್ಬೋದು ಅಂತ ಲಿಕ್ವಿಡ್ ಟೈಪ್ ಸಿಗುತ್ತೆ. ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಮುಖ್ಯವಾಗಿ ಏನಪ್ಪ ಅಂದ್ರೆ ನಾವು ಲಿಗ್ನೈಟ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲಿ ಅದನ್ನ ನಾವು ಮಿಕ್ಸ್ ಮಾಡ್ತೀವಿ ಕ್ಯಾರಿಯರ್ ಮೆಟೀರಿಯಲ್ ಲಿಗ್ನೈಟ್ ಅಂತಕ್ಕಂಥದ್ರಲ್ಲಿ, ಅದರಲ್ಲಿ ಹ್ಯೂಮಿಕ್ ಆಸಿಡ್ ಕೂಡ ಇರುತ್ತೆ. ಹಾಗಾಗಿ ಇದನ್ನ ನಾವು ಲಿಗ್ನೈಟ್ ಅಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ನೀವು ಅದನ್ನ ಡ್ರಿಪ್ ಇರಿಗೇಷನ್ ಮುಖಾಂತರ ಬಿಟ್ರೆ ಅದು ಪೈಪ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಅದನ್ನ ಸೋಸ್ಬಿಟ್ಟು ಬೇಕಾದ್ರೆ ತಕೊಂಡು ಡ್ರಿಪ್ ಇರಿಗೇಷನ್ ಬೇಕಾದ್ರೆ ಉಪಯೋಗ ಮಾಡಬಹುದು. ಇಲ್ಲಾಂದ್ರೆ ಈ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಮುಖ್ಯವಾಗಿ ನಮಗೆ ದ್ರವ ರೂಪದಲ್ಲೇ ಸಿಗುತ್ತೆ, ಅದನ್ನ ತಕೊಂಡು ಬೇಕಾದ್ರೆ ನೀವು ಫರ್ಟಿಗೇಷನ್ಸ್ ಅಥವಾ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡಬಹುದು. ಬಟ್ ಈ ನಾವು ಲಿಗ್ನೈಟ್ ಮುಖಾಂತರ ಏನ್ ಮಿಕ್ಸ್ ಮಾಡಿ ಕೊಡ್ತೀವಲ್ಲ ಅದನ್ನು ತೋರಿಸ್ಬಿಟ್ಟು ಬೇಕಾದ್ರೆ ಡ್ರಿಪ್ ಇರಿಗೇಷನ್ಸ್ ಅಲ್ಲಿ ಬಿಟ್ಕೊಳ್ಬಹುದು. ಇನ್ನು ಕೆಲವು ಕಡೆ ನೀವು ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಪ್ರಶ್ನೆ ಕೇಳಿದ್ರೆ ಏನಪ್ಪ ಅಂದ್ರೆ ಇದನ್ನ ನಾವು ಜೀವಾಮೃತ ಮಾಡ್ಕೊಂಡಿರ್ತಾರೆ ಅಥವಾ ಪಂಚಗವ್ಯ ಮಾಡ್ಕೊಂಡಿರ್ತಾರೆ, ಇದಕ್ಕೆಲ್ಲ ಮಿಶ್ರಣ ಮಾಡಿ ಉಪಯೋಗ ಮಾಡಬಹುದು ಅಂತ. ಅದನ್ನು ಚೆನ್ನಾಗಿ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಯಾಕೆಂದ್ರೆ ನೀವು ಆಲ್ರೆಡಿ 7 ದಿನ ಅಥವಾ 12 ದಿನ ಮಿಕ್ಸ್ ಮಾಡಿ ಇಟ್ಟಿರ್ತೀರ, ಆ ಮಿಕ್ಸ್ ಮಾಡಿಟ್ಟು ನಾಳೆಗೆ ಉಪಯೋಗವನ್ನ ಮಾಡ್ತೀನಿ ಅನ್ನೋದಾದ್ರೆ ನಾಳೆಗೆ ಉಪಯೋಗ ಮಾಡೋಕ್ಕಿಂತ ಮೊದಲು ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹನ 4 ಕೆಜಿ ಒಂದು ಡ್ರಮ್ಗೆ ಮಿಶ್ರಣ ಮಾಡಿಬಿಟ್ಟು ಅದನ್ನು ಉಪಯೋಗ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ನೀವು ಪಡ್ಕೊಳ್ಬಹುದು. ಅರ್ಕ ಕನ್ಸೋರ್ಷಿಯಂ ಅಥವಾ ಅರ್ಕ ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ರೈತರು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದಿದೆ. ಸಾವಯವ ಕೃಷಿ, ಜೈವಿಕ ಕೃಷಿ ಅಂತ ಹೇಳ್ಕೊಳ್ಳೋರು ಸಹ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀವಿ ಅಂತ ಮಾತಾಡೋದಿದೆ. ಇಲ್ಲಿ ಈ ಒಂದು ಸೂಕ್ಷ್ಮ ಜೀವಿಯನ್ನ ಉಪಯೋಗಿಸ್ಕೊಳ್ಳುವಾಗ ಅದು ದ್ರವ ರೂಪದಲ್ಲಿ, ಘನ ರೂಪದಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಹಾಕೊಳ್ಳುವಾಗ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಅಥವಾ ರೋಗನಾಶಕಗಳ ಬಳಕೆಯಲ್ಲಿ ಏನು ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು ಅಥವಾ ಮುಂಜಾಗ್ರತೆ ಇಟ್ಕೊಳ್ಬೇಕು ಅಥವಾ ಏನು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳ್ತೀರಿ? ಈ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಬೇಕಾದ್ರೆ ಸರ್, ಮೊದಲು ಅವರು ತೋಟಕ್ಕೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನ ಕೊಡ್ಲಿ. ಅದು ಬೇಕಾದ್ರೆ ಅವಶ್ಯಕತೆ ಇದ್ದಾಗ ಅರ್ಕ ಸೂಕ್ಷ್ಮಾಣು ಜೀವಿಗಳ ಸಮೂಹ ಉಪಯೋಗ ಮಾಡಬೇಕಾದ್ರೆ ಮೊದಲು ಅದನ್ನ ಹಾಕಿ ಆ ನಂತರ ಗೊಬ್ಬರ ಕೊಡೋದು ಬೇಡ. ಫಸ್ಟ್ ಗೊಬ್ಬರಗಳನ್ನ ಎಲ್ಲಾ ಗಿಡಗಳಿಗೂ ಕೊಟ್ಕೊಳ್ಳಿ. ಅವ್ರ ಮಣ್ಣು ಪರೀಕ್ಷೆ, ಕೆಲವೊಂದು ಸಾವಯವ ಕೃಷಿಯನ್ನ ಮಾಡ್ತಾರೆ, ಕೆಲವರು ರಾಸಾಯನಿಕ ಕೃಷಿಯನ್ನ ಮಾಡ್ತಾರೆ, ಕೆಲವರು ಎರಡನ್ನು ಎಲ್ಲವನ್ನ ಮಿಶ್ರಣ ಮಾಡ್ಕೊಂಡು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಗೊಬ್ಬರಗಳನ್ನ ಹಾಕೋಕೆ ಬಂದಾಗ ಮೊದಲು ಗೊಬ್ಬರಗಳನ್ನ ಹಾಕ್ಲಿ. ಫಸ್ಟ್ ಎಲ್ಲ ಫರ್ಟಿಲೈಸರ್ಸ್ ಎಲ್ಲ ಅಪ್ಲಿಕೇಶನ್ಸ್ ಅನ್ನ ಮಾಡಿ ಆ ನಂತರ ಒಂದು 10 ದಿನ ಗ್ಯಾಪ್ ಕೊಟ್ಟು ನಂತರ ಈ ಸೂಕ್ಷ್ಮಾಣು ಜೀವಿಗಳ ಸಮೂಹವನ್ನು ಹುಡುಕಿ ಸುರಿತಕ್ಕಂತ ವ್ಯವಸ್ಥೆ ಮಾಡಲಿ. ಬಟ್ AMC ಹಾಕ್ಬಿಟ್ಟು ಫಸ್ಟ್ ಆ ನಂತರ ಗೊಬ್ಬರವನ್ನ ಕೊಡೋದು ಬೇಡ. ಇದು ಒಂದು ಮುಂಜಾಗ್ರತೆ ತಗೊಂತಕ್ಕಂಥದ್ದು. ಎಸ್ಪೆಷಲಿ ಕೀಟನಾಶಕ ಮತ್ತೆ ರೋಗನಾಶಕವನ್ನು ಬಳಸಬೇಕಾದ್ರೆ, ಯಾಕಂದ್ರೆ ಇದರಲ್ಲಿ ಇರತಕ್ಕಂಥದ್ದು ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಕೂಡ ಬ್ಯಾಕ್ಟೀರಿಯಾಗಳೇ ಆಗಿರೋದ್ರಿಂದ ಕೀಟನಾಶಕವನ್ನು ಉಪಯೋಗ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಶಿಲೀಂಧ್ರ ನಾಶಕಗಳಿಗೆ ಬರೋದಾದ್ರೆ, ಎಸ್ಪೆಷಲಿ ಬೋರ್ಡೋ ದ್ರಾವಣ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಉಪಯೋಗ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಲಿ, ಅಟ್ಲೀಸ್ಟ್ 20 ದಿನ ಗ್ಯಾಪ್ ಬೇಕು. ಆ ನಂತರ ಬೇಕಾದ್ರೆ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಬಟ್ ಸೇಮ್ ಡೇ ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಿ AMC ಅಪ್ಲೈ ಮಾಡೋದು ಬೇಡ. ಒಂದು 20 ದಿನ ಗ್ಯಾಪ್ ಕೊಟ್ಟು ಬೇಕಾದ್ರೆ ಉಪಯೋಗವನ್ನು ಮಾಡ್ಕೊಳ್ಳಿ. ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲಿಕ್ಕೆ, ಹಾಗೆ ಮಣ್ಣಿನ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ಜೊತೆಗೆ ಬೆಳೆಗಳ ಆರೋಗ್ಯಕ್ಕೆ ಪೂರಕವಾಗಿ ಒಂದು ರೀತಿಯಲ್ಲಿ ಬಲ ನೀಡಲಿಕ್ಕೆ ಈ ಸೂಕ್ಷ್ಮ ಜೀವಿಗಳ ಜಗತ್ತು ಏನಿದೆಯೋ ಅದರಲ್ಲಿ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಈ ಒಂದು ಪದಾರ್ಥದ ಉತ್ಪಾದನೆ, ವಿತರಣೆ, ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಉಪಯೋಗಗಳ ಬಗ್ಗೆ ಇದುವರೆಗೆ ತಾವು ಮಾತಾಡಿದ್ರಿ. ತಮಗೆ ಧನ್ಯವಾದಗಳು. ರೈತ ಬಾಂಧವರು ಈ ನಿಟ್ಟಿನಲ್ಲಿ ತಮ್ಮನ್ನ ಸಂಪರ್ಕ ಮಾಡಲಿ, ಮಾತಾಡಲಿ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಒಂದ್ಸಾರಿ ನೆನಪು ಮಾಡಿ. ನನ್ನ ಮೊಬೈಲ್ ಸಂಖ್ಯೆ 9741621493. ನನ್ನ ಸಂಖ್ಯೆ ಕನ್ನಡದಲ್ಲಿ 9741261493. ಈ ಸಂಖ್ಯೆಗೆ ನನಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಕಾಲ್ ಮಾಡಿದ್ರೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಕೇಳಿದ್ರೆ ಇದುವರೆಗೆ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಸೂಕ್ಷ್ಮ ಜೀವಿಗಳ ಸಮೂಹ, ಇದರ ಉತ್ಪಾದನೆ ಬಳಕೆ ಮತ್ತು ಪ್ರಯೋಜನಗಳ ಕುರಿತಂತೆ ಸಲಹೆಗಳನ್ನು ನೀಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ನಾಗರಿಕರೇ, ತಮಗೆ ತಿಳಿದಿರುವಂತೆ ನಮ್ಮ ನಾಡಿನ ಪ್ರಮುಖ ಕಸಬು ಕೃಷಿ. ಬಾನುಲಿಯಲ್ಲಿ ನಿತ್ಯವೂ ಬೇಸಾಯಗಾರರ ಬದುಕನ್ನು ಪರಿಚಯಿಸುವ, ಕೃಷಿ ತಾಂತ್ರಿಕತೆಗಳನ್ನು ತಿಳಿಸುವ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಮಡಿಕೇರಿ ಆಕಾಶವಾಣಿಯು ದಿನವೂ ಸಂಜೆ ಕೃಷಿ ಕುರಿತ ವಿಚಾರಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿ ಮಂಗಳವಾರ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ, ಬುಧವಾರ ಕಾಫಿ ಬೆಳೆಯನ್ನು ಪರಿಚಯಿಸುವ ಕಾಫಿ ಕನ್ನಡಿ, ಶುಕ್ರವಾರಗಳಂದು ಕೃಷಿ ನಿರತ ಮಹಿಳೆಯರ ಬಗ್ಗೆ ನಾರಿ ದಾರಿ, ಶನಿವಾರದಂದು ಮಾಹಿತಿ ಮನೋರಂಜನೆಯ ಕೃಷಿ ಕಳಸ, ಕೃಷಿ ಪುಂಜ, ಹೀಗೆ ಉಪಯುಕ್ತ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಕೊಡಗಿನ ಕೃಷಿ ಲೋಕವನ್ನ ನಿಮ್ಮ ಮನೆಗೆ ತಂದುಕೊಡುವ ಸಂಜೆಯ ಕೃಷಿ ಪ್ರಸಾರವನ್ನ 6:50 to 7:20 ತಾವೆಲ್ಲ ಆಲಿಸ್ತಾ ಇರಿ. ಈ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,100 ರೂಪಾಯಿ, ಅರಬಿಕಾ ಚೆರಿ 8,850 ರೂಪಾಯಿಯಿಂದ 9,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,450 ರೂಪಾಯಿಯಿಂದ 9,800 ರೂಪಾಯಿ, ರೋಬಸ್ಟಾ ಚೆರಿ 4,500 ರೂಪಾಯಿಯಿಂದ 4,700. ಅಡಿಕೆ ಧಾರಣೆ. ಹಳೆ ಅಡಿಕೆ 51,000 ರಿಂದ 56,000 ರೂಪಾಯಿ, ಹೊಸತು 38,000 ರಿಂದ 47,000 ರೂಪಾಯಿ. ಕಾಳುಮೆಣಸು ಕೆಜಿಯೊಂದಕ್ಕೆ 475 ರಿಂದ 495 ರೂಪಾಯಿ. ಶುಂಠಿ ಧಾರಣೆ ಕ್ವಿಂಟಾಲ್ಗೆ 2,800 ರಿಂದ 3,000 ರೂಪಾಯಿ. ಏಲಕ್ಕಿ ಧಾರಣೆ ಕೆಜಿಗೆ 450 ರಿಂದ 650 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ ಮಳೆ 36.26 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 28.45 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 2,108.84 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,768.63 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 89.73 mm. ಕಳೆದ ವರ್ಷ ಇದೇ ದಿನ 31.30 mm. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 3,097.96 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 2,425.41 mm ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 8.25 mm. ಕಳೆದ ವರ್ಷ ಇದೇ ದಿನ 22.47 mm. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 1,591.50 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,445.85 mm ಮಳೆಯಾಗಿತ್ತು. ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 10.80 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 31.57 mm. ಜನವರಿಯಿಂದ ಇಲ್ಲಿಯವರೆಗೆ ಮಳೆ

ತೋಕ ಬಳಸುವಾಂಡ ತರಬೇತಿ ಕಾರ್ಯಾಗಾರ ಇದೇ ಆಗಸ್ಟ್ 8-14 ನಡೆತುವ ಇರಾದೆ ಉಳ್ಳವು ಪೊಲೀಸ್ ಅಧೀಕ್ಷಕ ಆದೇಶ ಪೋಲೆ ಅರ್ಜಿನ ಒಪ್ಪುಚಿಟ್ಟಿತ್ತು ಕಾರ್ಯಾಗಾರ ಪ್ರಯೋಜನತ ಪಡೆದವಲು. ಜಿಲ್ಲೆಯಲ್ಲಿ ಉಳ್ಳ ಹೋಟೆಲ್ ಪಿಞ್ಞ ಉಪಹಾರ ಮಂದಿರದಲ್ಲಿ ಗ್ರಾಹಕಾಂಗಕ್ಕೆ ಸೇವಾ ಶುಲ್ಕ ಇಟ್ಟನುಳ್ಳ ಅರಂಜ ಸರ್ಕಾರ ಕಾನೂನು ಕೋತ ಕಡ್ಡಾಯ ಪಿಂಜ ನ್ಯಾಯಸಮ್ಮತ ಅಲ್ಲತ ಈ ವ್ಯವಸ್ಥೆನ ತಡುಪ ನಿಟ್ಟಿನಲ್ಲಿ ಭಾರತ ಸರ್ಕಾರ ಹತ್ರ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಹತ್ರ ಮಾರ್ಗಸೂಚಿ ಪ್ರಕಟ ಆಯ್ತು. ಇಂದ ಮಾರಿಪತ್ತು ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಹತ್ರ ಮಾರ್ಗಸೂಚಿ ಪೋಲೆ ಜಿಲ್ಲೆಯಲ್ಲಿ ಕಾರ್ಯನೀಸತೆ ಉಳ್ಳ ವಿರುದ್ಧ ರಾಷ್ಟ್ರೀಯ ಗ್ರಾಹಕಾಂಗಡ ಸಹಾಯವಾಣಿಗೆ ದಾಖಲೆ ಆಪ ಪುಕಾರ ಮೀದ ತನಿಖೆ ನಡೆದಿತ್ತು. ಕ್ರಮ ಎಡ್ತವಕ್ಕೆ ಗ್ರಾಹಕಾಂಗಡ ಹಿತರಕ್ಷಣಾ ಕಾಯ್ದೆ 2019 ಪೋಲೆ ಅವಕಾಶ ಉಂಡೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅರಿಚಿಟ್ಟಿತ್ತು. ಕರ್ನಾಟಕ ಮೂಲತ್ರ ಮಾಜಿ ಸೈನಿಕಂಗಡ ಮಕ್ಕಕ್ಕೂ